ಆಕಾಶವಾಣಿ ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಈಗ ವೇಳೆ ಸರಿಯಾಗಿ 6:50 ರೈತ ಬಾಂಧವರ ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿರಂಗ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುತ್ತಿರುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರ ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ ಗೆಜ್ಜರಿ ಬೇಸಾಯದ ತಾಂತ್ರಿಕತೆ. ಈ ಕುರಿತು ಲಿಂಗಸ್ಕೂರು ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ಅರವಿಂದ್ ರಾಠೋಡ್ ಅವರಿಂದ ಮಾಹಿತಿಯನ್ನ, ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಕೊನೆಯಲ್ಲಿ ಪೇಟೆಯ ದಾಣೆ ಆಲಿಸಬಹುದು. ರೈತ ಬಾಂಧವರೇ, ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೀಗ ಕೇಳೋಣ ಲಿಂಗಸ್ಕೂರು ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ಅರವಿಂದ್ ರಾಠೋಡ್ ಅವರಿಂದ ಗೆಜ್ಜರಿ ಬೇಸಾಯದ ತಾಂತ್ರಿಕತೆ, ಈ ವಿಷಯ ಕುರಿತು ಮಾಹಿತಿಯನ್ನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನಮ್ಮ ರೈತರ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ತರಕಾರಿ ಬೆಳೆಗಳಲ್ಲಿ, ಇತ್ತೀಚೆಗೆ ನಮ್ಮ ಭಾಗದಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಿದ್ದಾರೆ. ಕ್ಯಾಲಿಫ್ಲವರ್ ಆಗಿರ್ಬೋದು ಅಥವಾ ಹೂಕೋಸ್ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಜೊತೆಗೆ ಸೊಪ್ಪಿನ ಪಲ್ಯಗಳನ್ನಾಗಿರ್ಬೋದು, ಬದನೆ, ಹೀಗೆ ವಿವಿಧ ತರಕಾರಿಗಳನ್ನು ನಮ್ಮ ಭಾಗದಲ್ಲಿ ಕೇವಲ ಸಾಂಪ್ರದಾಯಿಕವಾಗಿರುವಂಥದ್ದು ಬದನೆಕಾಯಿ, ಟೊಮ್ಯಾಟೊ ಇವುಗಳನ್ನು ಮಾತ್ರ ಬೆಳೀತಿದ್ರು. ಇತ್ತೀಚೆಗೆ ಈ ಒಂದು ಅಧಿಕ ಬೆಳೆ ಬಾಳುವಂತಹ ತರಕಾರಿಗಳಾದಂತಹ ಗಜ್ಜರಿ ಆಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು, ರೈತ ಬಾಂಧವರು ಅಲ್ಲಲ್ಲಿ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಒಳ್ಳೊಳ್ಳೆ ಬೆಳೆಗಳನ್ನು ಬೆಳೆದು ಅಧಿಕ ಲಾಭವನ್ನು ಕೂಡ ಪಡ್ಕೋತಿದ್ದಾರೆ. ಈ ನಿಟ್ಟಿನಲ್ಲಿ ಗಜ್ಜರಿಯನ್ನು ಅಥವಾ ಈ ಕ್ಯಾರೆಟ್ ನಾವೇನಂತ ಕರಿತೀವಿ, ಇದು ಅತ್ಯಂತ ಪೌಷ್ಟಿಕವಾಗಿರುವಂಥದ್ದು ಅಥವಾ ಕಣ್ಣಿಗೆ ಆಗಿರ್ಬೋದು ಆರೋಗ್ಯಕ್ಕೆ ಹೆಚ್ಚು ನಮಗೆ ಅನುಕೂಲವಾಗಿರುವಂತಹ ಒಂದು ತರಕಾರಿ ಬೆಳೆ. ಈ ಗಜ್ಜರಿಯನ್ನು ಹೇಗೆ ಬೆಳ್ಕೋಬಹುದು, ಎಂತಹ ಒಂದು ವಾತಾವರಣದಲ್ಲಿ ಇದು ಸೂಕ್ತವಾಗಿರ್ತದೆ, ಇದರ ಬೇಸಾಯ ಕ್ರಮಗಳು ಹೇಗಿರ್ತವೆ ಎಂಬಂತಹ ಒಂದು ವಿಚಾರವನ್ನು ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತೋಟಗಾರಿಕಾ ತಜ್ಞರಾದಂತಹ ಡಾಕ್ಟರ್ ಅರವಿಂದ್ ರಾಠೋಡ್ ಅವರು ಮಾಹಿತಿಯನ್ನು ಮಾಡಿಕೊಡ್ತಿದ್ದಾರೆ. ಅವರಿಂದ ಈ ಗಜ್ಜರಿ ಬೆಳೆಯ ಬೇಸಾಯ ಕ್ರಮಗಳಾಗಿರ್ಬೋದು, ಹೀಗೆ ವಿವಿಧ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊತಿದ್ದಾರೆ. ಬನ್ನಿ, ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಇತ್ತೀಚಿನ ದಿನಮಾನಗಳಲ್ಲಿ ಬೇರೆ ಬೇರೆ ತರಕಾರಿಗಳನ್ನು ಬೆಳೀತಾರೆ. ಯಾವುದೇ ರೀತಿ ಅಂತಂದ್ರೆ ಏನು, ಮೆಣಸಿನಕಾಯಿ ಆಯಿತು, ಆಮೇಲೆ ಈರುಳ್ಳಿ, ಬದನೆ, ಹೀರೆ, ವಿವಿಧ ಜಾತಿಯ ತರಕಾರಿಗಳನ್ನು ಕೂಡ ಇಲ್ಲಿ ರೈತರು ಬೆಳೆಯೋದು ಮುನ್ನೆಲೆಗೆ ಬರ್ತಾ ಇದ್ದಾರೆ. ನಮ್ಮ ಇತ್ತೀಚಿನ ದಿನಮಾನಗಳೇನಂತಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರೈತರು ಅತಿ ಕಡಿಮೆ ಪ್ರದೇಶದಲ್ಲಿ ಗಜ್ಜರಿಯ ಬೆಳೆಗಳನ್ನು ಕೂಡ ಬೆಳೀತಾ ಇದ್ದಾರೆ. ಹಾಗಾಗಿ ಏನಂತಂದರೆ ನಾನು ರೈತ ಬಾಂಧವರಿಗೆ ಹೇಳೋದಿಷ್ಟೇ, ಗಜ್ಜರಿಯು ಕೂಡ ನಮಗೆ ವಿವಿಧ ತರಕಾರಿ ಬೆಳೆಗಳಲ್ಲಿ ಇದು ಕೂಡ ಬಹುಮುಖ್ಯವಾಗಿ ಆಮೇಲೆ ಬಹು ಬೇಡಿಕೆಯಾಗಿರುವಂಥ ಒಂದು ಗಜ್ಜರಿ ಬೆಳೆಯಾಗಿದ್ದು ಇದು ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಕೂಡ ಇದನ್ನು ಕೂಡ ಬೆಳೀತಾರೆ. ಹಾಗಾಗಿ ನಾವು ಏನಂತಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರಾಯಚೂರಿನಲ್ಲಿ ಲಿಂಗಸೂರು ತಾಲೂಕು ಆಯಿತು, ಆಮೇಲೆ ಏನಂತಂದರೆ ನಮಗೆ ಮಸ್ಕಿ, ಹಾಗಾಗಿ ಏನಂತಂದರೆ ಇದೇ ವಿವಿಧ ತಾಲೂಕುಗಳನ್ನು ಕೂಡ ಇಲ್ಲಿ ಬೆಳೀತಾ ಇದ್ದಾರೆ ರೈತರು. ಹಾಗಾಗಿ ಏನಂತಂದರೆ ಸ್ವಲ್ಪ ಪ್ರಮಾಣದಲ್ಲಿ ಅಲ್ಪ ಸ್ವಲ್ಪ ಬೆಳೀತಾರೆ. ಇದು ಕೂಡ ಒಂದು ಆದಾಯ ತರುವಂಥ ಬೆಳೆ ಆಗಿರೋದ್ರಿಂದ ಇದನ್ನು ಕೂಡ ಬೆಳೆಯಲು ಪ್ರಾರಂಭ ಮಾಡಿದರೆ ರೈತರಿಗೆ ಬಹಳ ಮುಖ್ಯವಾಗಿ ಆದಾಯವನ್ನು ಕೊಡುವಂಥ ಬೆಳೆ ಆಗಿರೋದ್ರಿಂದ ಇದನ್ನು ಕೂಡ ಬೆಳೆಯಬಹುದು ಅಂತ ನಾನು ಇತ್ತೀಚಿನ ದಿನಮಾನಗಳಲ್ಲಿ ಅಲ್ಲಿ ನೋಡ್ತಾ ಇದ್ದೀನಿ. ಹಾಗಾಗಿ ರೈತ ಬಾಂಧವರಿಗೆ ಹೇಳೋದಿಷ್ಟೇ, ಇದು ನಾನು ಇತ್ತೀಚಿನ ದಿನಮಾನಗಳಲ್ಲಿ ಅಲ್ಲಿ ನೋಡ್ತಾ ಇದ್ದೀನಿ. ಹಾಗಾಗಿ ರೈತ ಬಾಂಧವರಿಗೆ ಹೇಳೋದಿಷ್ಟೇ, ಇದಕ್ಕೆ ನಾವು ಬೆಳೀಬೇಕು, ಬೆಳೆಯಲ್ಲಿ ಪ್ರಾರಂಭ ಮಾಡಬೇಕಂತಂದರೆ ನಮಗೆ ಮಣ್ಣು ಯಾವ ರೀತಿ ಇರಬೇಕು, ಯಾವ ಕಾಲಕ್ಕೆ ನಾವು ಪ್ರಾರಂಭ ಮಾಡ್ಕೋಬೇಕಂತೇಳಿ ನಾನು ರೈತ ಬಾಂಧವರಿಗೆ ಇವತ್ತಿನ ದಿನ ತಿಳಿಸ್ಕೊಡ್ತಾ ಇದ್ದೀನಿ. ನಮಗೆ ಗಜ್ಜರಿ ಬೆಳೆಯನ್ನು ಬೆಳೆಯಲು ಪ್ರಾರಂಭ ಮಾಡೋ ಹೇಗಿರಬೇಕು ಮಣ್ಣು ಅಂತಂದರೆ, ಚೆನ್ನಾಗಿ ನೀರು ಬಸಿದು ಹೋಗುವಂಥ ಆಳವಾದ ಮರಳು ಮಿಶ್ರಿತ ಗೋಡು ಮಣ್ಣು ಬಹು ಸೂಕ್ತ ಇದಕ್ಕೆ. ಆಮೇಲೆ ಏನಂತಂದರೆ ಸವಳು ಮಣ್ಣಿನಲ್ಲಿ ವಿದ್ಯುತ್ ಅಂತಂದರೆ 4-6 decibels ಇರುವಲ್ಲಿ ಬೆಳೆಯೋ ಕೂಡ ಬೆಳೆಯಬಹುದು. ಆಮೇಲೆ ಏನಂತಂದರೆ ನಮಗೆ ಇಲ್ಲಿ ಬೆಳೆಯಬೇಕಾದ್ರೆ ಯಾವ ಕಾಲದಲ್ಲಿ ನಾವು ಬಿತ್ತನೆ ಮಾಡಬೇಕು ಅಂತಂದರೆ, ಈ ಬೆಳೆಯನ್ನು ವರ್ಷದ 3 ಕಾಲದಲ್ಲಿ ಕೂಡ ನಾವು ಬೆಳೆಯಬಹುದು. ಹೆಚ್ಚಿನ ಇಳುವರಿ ಪಡೆಯಬೇಕಂತಂದರೆ ಅಕ್ಟೋಬರ್ ನವಂಬರ್ ತಿಂಗಳಲ್ಲಿ ಬಹಳ ಸೂಕ್ತ. ಇದನ್ನು ಕೂಡ ಜನವರಿ ಫೆಬ್ರವರಿಯಲ್ಲಿ ಮತ್ತು ಜೂನ್ ಜುಲೈ ತಿಂಗಳಲ್ಲಿ ಕೂಡ ಸಹ ಬಿತ್ತನೆ ಮಾಡೋದು ಯೋಗ್ಯ. ಹಾಗಾಗಿ ಈ ಬೆಳೆಯನ್ನು ಈ 3 ಕಾಲದಲ್ಲಿ ನಾವು ಬೆಳೆಯಲು ಪ್ರಾರಂಭ ಮಾಡಿದರೆ ನಮಗೆ ಒಳ್ಳೆಯ ಇಳುವರಿಯನ್ನು ಕೂಡ ಬರಬಹುದು. ಆಮೇಲೆ ಏನಂತಂದರೆ ಈ ಬೆಳೆಗಳನ್ನು ಬೆಳೆಯಲು ಬೇರೆ ಬೇರೆ ತಳಿಗಳನ್ನು ಕೂಡ ಇದಕ್ಕೆ ನಮಗೆ ಲಭ್ಯತೆ ಇರೋದರಿಂದ ನಾವು ತಳಿಗಳ ಆಯ್ಕೆಯನ್ನು ಕೂಡ ಮಾಡಿಕೊಂಡು ನಾವು ಬೆಳೆಗಳನ್ನು ಪ್ರಾರಂಭ ಮಾಡೋದು ಸೂಕ್ತ. ಹಾಗಾಗಿ ಏನಂತಂದರೆ ನಮಗೆ ಪೂಸಾ ಕೇಸರ್ ಅಂತ ಒಂದು ತಳಿ, ಆಮೇಲೆ ನ್ಯಾಂಟಿಸ್ ಅಂತ ಇನ್ನೊಂದು, ಆಮೇಲೆ ಮೂರನೇದಾಗಿ ನ್ಯಾಂಟಿಸ್ ಹಾಫ್ ಲಾಂಗ್ ಅಂತ, 4ನೇದಾಗಿ ನಮಗೆ ಪೂಸಾ ಮೇಘಾಲಿ ಅಂತೇಳಿ, 5ನೇದು ನಮಗೆ ಪೂಸಾ ಯಮದಗ್ನಿ, 6ನೇದು ನಮಗೆ ಅರ್ಕಾ ಸೂರಜ್, 7ನೇದು ನಮಗೆ ಕುರುಗೋಡು ಅಂತೇಳಿ ಇದು ಕೂಡ ಒಂದು ತಳಿ ಆಗಿ ಇಲ್ಲಿ ಬೆಳೆಯಬಹುದು. ಇಲ್ಲ ಪೂಸಾ ಕೇಸರ್ ಅಂತಂದರೆ ಈ ತಳಿಯ ವಿಶೇಷತೆ ಗುಣ ಏನಂತಂದರೆ ಇದು ಚೂಪಾದ ತುದಿ ಮತ್ತು ಉದ್ದನೆಯ ಕೇಸರಿ ಬಣ್ಣದ ದಪ್ಪನೆಯ ಬೇರುಗಳನ್ನು ಕೂಡ ಹೊಂದಿದ್ದು ಒಳತಿರಳು ಹಳದಿಯಿಂದ ಕೆಂಪು ಬಣ್ಣದಾಗಿರ್ತದೆ. ಆಮೇಲೆ ಏನಂತಂದರೆ ಇದು 100-120 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಮಳೆಗಾಲದಲ್ಲಿಯೂ ಕೂಡ ಸಹ ಇದನ್ನು ಬೆಳೆದರೆ ನಮಗೆ ಒಳ್ಳೆಯ ಇಳುವರಿ ಏನಂತಂದರೆ ಪ್ರತಿ ಹೆಕ್ಟರ್ಗೆ ನಮಗೆ 30-35 ಟನ್ ಕೂಡ ನಾವು ಇಳುವರಿಯನ್ನು ಕೂಡ ಪಡೆಯಬಹುದು. ಇದು ಪೂಸಾ ಕೇಸರಿಯಲ್ಲಿ ಪ್ರತಿ ಹೆಕ್ಟರ್ಗೆ ನಾವು 30-35 ಟನ್ ಇಳುವರಿಯನ್ನು ಕೂಡ ನಾವು ಪಡೆಯಬಹುದು. ಹಾಗಾಗಿ ಏನಂದರೆ ಇನ್ನೊಂದು 2ನೇದಾಗಿ ನಮಗೆ ಏನಂತಂದರೆ ನ್ಯಾಂಟಿಸನ್ ಅಂತೇಳಿ ಇದು ಚಳಿಗಾಲಕ್ಕೆ ಬಹಳ ಸೂಕ್ತವಾದಂಥ ಜನಪ್ರಿಯವಾದಂಥ ತಳಿ ಇದು. ಇದು ಮಧ್ಯಮ ಗಾತ್ರದ ಆಮೇಲೆ ಕೊಳವೆ ಆಕಾರ ಬೇರುಗಳನ್ನು ಕೂಡ ಕಿತ್ತಳೆ ಬಣ್ಣವನ್ನು ಕೂಡ ಹೊಂದಿರ್ತವೆ. ಆಮೇಲೆ ಒಳತಿರುಳು ಕಿತ್ತಳೆ ಬಣ್ಣದಾಗಿರುತ್ತದೆ ಮತ್ತು ಏನಂತಂದರೆ ಬೇರುಗಳ ಮೇಲಿನ ಭಾಗ ಹೆಚ್ಚು ಸರಾಗವಾಗಿದ್ದು ರೋಮರಹಿತವಾಗಿರುತ್ತವೆ. ಬೇರುಗಳು ಇಳುವರಿ ಏನಂತಂದರೆ ಪ್ರತಿ ಹೆಕ್ಟರ್ಗೆ 20-25 ಟನ್ ಕೂಡ ಇಳುವರಿ ಪಡೆಯಬಹುದು. ಇದು ಏನಂತಂದರೆ ನಮಗೆ ಚಳಿಗಾಲದಲ್ಲಿ ಬರುವಂಥ ಒಳ್ಳೆ ತಳಿಯಾಗಿರೋದ್ರಿಂದ ಇದನ್ನು ರೈತರು ಪ್ರಾರಂಭ ಮಾಡಿದ್ರು ಚಳಿಗಾಲಕ್ಕೆ ಭಾಳ ಒಳ್ಳೆಯದು. 3ನೇದಾಗಿ ಏನಂತಂದರೆ ನ್ಯಾಂಟಿಸ್ ಹಾಫ್ ಲಾಂಗ್ ಅಂತ ಒಂದು ತಳಿ ಇದು ಏನಂತಂದರೆ ಇದು ಕೂಡ ಚಳಿಗಾಲಕ್ಕೆ ಸೂಕ್ತವಾದ ತಳಿ. ಆಮೇಲೆ ಏನಂತಂದರೆ ಸಣ್ಣ ಗಾತ್ರದ ಬೇರುಗಳನ್ನು ಕಿತ್ತಳೆ ಬಣ್ಣವನ್ನು ಹೊಂದಿರ್ತವೆ. ಆಮೇಲೆ ಒಳತಿರುಳು ಕಿತ್ತಳೆ ಬಣ್ಣದಾಗಿರ್ತವೆ. ಬೇರುಗಳ ಮೇಲಿನ ಭಾಗ ಹೆಚ್ಚು ಸರಾಗವಾಗಿದ್ದು ರೋಮರಹಿತವಾಗಿರ್ತವೆ. ಆಮೇಲೆ ಏನಂತಂದರೆ ಬೇರುಗಳ ಇಳುವರಿ ಪ್ರತಿ ಹೆಕ್ಟರ್ಗೆ ನಮಗೆ 15-20 ಟನ್ ಇಳುವರಿಯನ್ನು ಕೂಡ ನಾವು ಪಡೆಯಬಹುದು. ಇದು ಕೂಡ ಚಳಿಗಾಲಿಗೆ ಬರುವಂಥ ತಳಿ. ಇನ್ನೊಂದು ಏನಂತಂದರೆ ಪೂಸಾ ಮೇಘಾಲಿ ಅಂತ ನಾವು ಕರಿತೀವಿ. ಇದು ಏನಂತಂದ್ರೆ ಚಳಿಗಾಲಕ್ಕೆ ಮತ್ತು ಬೇಸಿಗೆ ಕಾಲಕ್ಕೆ ಎರಡೂ ಕಾಲಕ್ಕೆ ನಾವು ಸೂಕ್ತವಾದಂತ ತಳಿ ಇದು. ಮಧ್ಯಮ ಗಾತ್ರದ ಬೇರುಗಳು ತಿಳಿ ಕಿತ್ತಳೆ ಬಣ್ಣವನ್ನು ಕೂಡ ಹೊಂದಿರ್ತವೆ. ಒಳತಿರುಳು ತಿಳಿ ಕಿತ್ತಳೆ ಬಣ್ಣದಾಗಿರ್ತವೆ. ಹೆಚ್ಚಿನ ಉಷ್ಣಾಂಶದಲ್ಲಿ ಬೆಳೆಯಲು ಸೂಕ್ತವಾಗಿದೆ. ಇದರ ಬೆಳೆಗಳ ಇಳುವರಿ ನಮಗೆ ಪ್ರತಿ ಹೆಕ್ಟರ್ಗೆ 20-25 ಟನ್ ಕೂಡ ನಾವು ಇಳುವರಿಯನ್ನು ಕೂಡ ನಾವು ಪಡೆಯಬಹುದು. ಹಾಗಾಗಿ ಏನಂತಂದರೆ ಇದು ಪೂಸಾ ಮೇಘಾಲಯ ಚಳಿಗಾಲಕ್ಕೆ ಮತ್ತು ಬೇಸಿಗೆಗಾಲಕ್ಕೆ ಬರುವಂಥ ಒಳ್ಳೆ ತಳಿ. ಐದನೇದಾಗಿ ಏನಂತಂದರೆ ನಮಗೆ ಪೂಸಾ ಯಮದಗ್ನಿ, ಇದು ಚಳಿಗಾಲಕ್ಕೆ ಸೂಕ್ತವಾದಂಥ ತಳಿ. ಮಧ್ಯಮ ಗಾತ್ರದ ಬೇರುಗಳು ಕೂಡ ಕಡು ಕಿತ್ತಳೆ ಬಣ್ಣವನ್ನು ಕೂಡ ಹೊಂದಿರ್ತವೆ. ತಿರುಳು ಕಡು ಕಿತ್ತಳೆ ಬಣ್ಣದಾಗಿರ್ತವೆ. ಆಮೇಲೆ ಕಡಿಮೆ ಉಷ್ಣಾಂಶದಲ್ಲಿ ಬೆಳೆಯಲು ಸೂಕ್ತವಾಗಿದೆ. ಬೇರುಗಳ ಮೇಲಿನ ಭಾಗ ಹೆಚ್ಚು ಸರಾಗವಾಗಿದ್ದು ರೋಮರಹಿತವಾಗಿರ್ತವೆ. ಬೇರುಗಳ ಇಳುವರಿ ಪ್ರತಿ ಹೆಕ್ಟರ್ಗೆ ನಾವು ಏನಂತಂದರೆ 20-25 ಟನ್ ಇಳುವರಿಯನ್ನು ಕೂಡ ನಾವು ಪಡಿಬಹುದು ಪೂಸಾ ಯಮದಗ್ನಿಯಲ್ಲಿ. ಆಮೇಲೆ ಇನ್ನೊಂದು ಆರನೇದಾಗಿ ಅರ್ಕಾ ಸೂರಜ್ ಅಂತೇಳಿ, ಇದು ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಬೆಂಗಳೂರಿನಿಂದ ಬಿಡುಗಡೆ ಆಗಿರುವಂಥ ತಳಿ ಇದು. ಇದು ಏನಂತಂದರೆ ಕಿತ್ತಳೆ ಬಣ್ಣದಿಂದ ಕೂಡಿದ್ದು, ಬೇರುಗಳು 10 ಸೆಂಟಿಮೀಟರ್ ಉದ್ದವಿದ್ದು ತಿರುಳು ಕಳು ಕಿತ್ತಳೆ ಬಣ್ಣ ಹೊಂದಿರ್ತವೆ. 3-4 ಸೆಂಟಿಮೀಟರ್ ಗಾತ್ರವಿರುವ ಈ ತಳಿಯು ಬೂದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೊಂದಿದೆ. ಆಮೇಲೆ ಏನಂತಂದರೆ ಹೆಚ್ಚು ಕ್ಯಾರಟಿನ ಅಂಶ ಕೂಡ ಹೊಂದಿರುವಂಥ ತಳಿ. ಇದು ಚಳಿಗಾಲಕ್ಕೆ ಸೂಕ್ತವಾದ ತಳಿ. ಬೇರುಗಳು ಇಳುವರಿ ಪ್ರತಿ ಹೆಕ್ಟರ್ಗೆ ನಮಗೆ 20-25 ಟನ್ ಇಳುವರಿಯನ್ನು ಕೂಡ ಬರುವತ್ತ. ಆಮೇಲೆ ಇನ್ನೊಂದು ಇದರ ವಿಶೇಷ ಗುಣ ಏನಂತಂದರೆ ಅಧಿಕ ಇಳುವರಿಯನ್ನು ಕೊಡುತ್ತೆ. ಮತ್ತು ಏನಂತಂದರೆ ಅವಧಿ ಕೂಡ ನಿಮಗೆ 80-85 ದಿನಕ್ಕೆ ಕೂಡ ಇದು ಬಂದುಬಿಡುವಂಥ ಬೆಳೆ ಆಗಿರೋದ್ರಿಂದ ಈ ತಳಿಯನ್ನು ನೀವು ಬೆಳೆಯಿದರೂ ಕೂಡ ಸೂಕ್ತವಾಗಿರುವಂಥ ತಳಿ. ಇನ್ನೊಂದು ಏನಂತಂದರೆ ನಮಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಬಹು ಜನಪ್ರಿಯ ಹೊಂದಿರುವಂಥ ತಳಿ ಏನಂತಂದರೆ ಲೋಕಲ್ಗೆ ನಮಗೆ ಬಹು ಜನಪ್ರಿಯತೆಯನ್ನು ಹೊಂದಿರುವಂಥ ತಳಿ ಕುರುಗೋಡು ಅಂತೇಳಿ. ಹೆಚ್ಚು ಜನಪ್ರಿಯತೆ ತಳಿ, ಮಧ್ಯಮ ಗಾತ್ರ ಮತ್ತು ಉದ್ದದ ಕಿತ್ತಳೆ ಬಣ್ಣದಿಂದ ಕೂಡಿರುವಂಥ ಬೇರುಗಳು, ತಿರುಳು ಕಡು ಕಿತ್ತಳೆ ಬಣ್ಣ ಹೊಂದಿರ್ತವೆ. ಬೇಸಿಗೆ ಮತ್ತು ಚಳಿಗಾಲಕ್ಕೆ ಸೂಕ್ತವಾದಂಥ ತಳಿ ಇದು. ಬೇಳುಗರು ಇಳುವರಿ ನೀವು ಪ್ರತಿ ಹೆಕ್ಟರ್ಗೆ 20-25 ಟನ್ ಕೂಡ ಇಳುವರಿಯನ್ನು ಕೂಡ ತಾವು ಪಡೆಯಬಹುದು. ಇದು ಏನಂತಂದರೆ ನಮಗೆ 80-90 ದಿನಕ್ಕೆ ಬರುವಂಥ ತಳಿಯಾಗಿರೋದ್ರಿಂದ ಇದನ್ನು ಕೂಡ ನಮಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಬಹು ಬೇಡಿಕೆ ಇರುವಂಥ ತಳಿ ಕುರುಗೋಡು ಅಂತೇಳಿ. ಹಾಗಾಗಿ ಇದನ್ನು ಕೂಡ ನಾವು ರೈತರು ಬೆಳೆಯೋದ್ರಿಂದ ನಮಗೆ ಬೇಸಿಗೆಯಲ್ಲಿ ಒಳ್ಳೆ ಇಳುವರಿಯನ್ನು ಕೂಡ ಬರುತ್ತೆ. ಆಮೇಲೆ ಏನಂತಂದರೆ ನಮಗೆ ಒಳ್ಳೆ ಆದಾಯನೂ ಕೂಡ ತರಬಲ್ಲುವಂಥ ಒಂದು ತಳಿಯಾಗಿರೋದ್ರಿಂದ ಇದನ್ನು ಕೂಡ ತಾವು ರೈತರು ಬೆಳೆಯಬಹುದು ಅಂತೇಳಿ ಇದರದ್ದು ಒಂದು ಅನಿಸಿಕೆ. ಆಮೇಲೆ ಏನಂತಂದರೆ ಇವು ಅಲ್ಲದೇ ಚಾಂಟೇನಿ ಅಂತ ಬರುತ್ತೆ, ಏಷಿಯಾಟಿಕ್ ಬರುತ್ತೆ, ಲೋಕಲ್ ಹಾಗೂ ಡ್ಯಾನ್ಸ್ವರ್ಸ್ ತಳಿಗಳನ್ನು ಕೂಡ ನಾವು ಇಲ್ಲಿ ಬೆಳೆಯಬಹುದು. ಆಮೇಲೆ ಏನಂತಂದರೆ ನಾವು ಇದನ್ನೆಲ್ಲ ಬೆಳೆಯಲು ನಮಗೆ ಏನಂತಂದರೆ ಏನೇನು ಬೇಸಾಯ ಸಾಮಗ್ರಿಗಳು ಬೇಕಾಗತ್ತಂತಂದರೆ ನಮಗೆ ಬೀಜ, ಕೊಟ್ಟಿಗೆ ಗೊಬ್ಬರ, ರಾಸಾಯನಿಕ ಗೊಬ್ಬರನ್ನು ಕೂಡ ಬೇಕು. ಹಾಗಾಗಿ ಏನಂತಂದರೆ ಬೀಜನ ಪ್ರತಿ ಹೆಕ್ಟರ್ಗೆ ನಮಗೆ 4-5 ಕಿಲೋಗ್ರಾಮ್ ನಮಗೆ ಬೀಜನೂ ಬೇಕಾಗುತ್ತೆ. ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಕೊಳ್ತಿರುವಂಥ ಗೊಬ್ಬರ ನಮ್ಮ ಭೂಮಿಯಲ್ಲಿ ಮಿಶ್ರಣ ಮಾಡಿದರೆ ನಮಗೆ ಒಳ್ಳೆ ನೀರು ಹಿಡ್ಕೊಳ್ಳೋ ಕೆಪಾಸಿಟಿ ಕೂಡ ನಮಗೆ ಜಾಸ್ತಿ ಆಗುತ್ತೆ. ಆಮೇಲೆ ಇದು ಏನಂತಂದರೆ ಭೂಮಿಯಲ್ಲಿ ಆಳವಾಗಿ ಇಳಿಯುವಂಥ ಬೆಳೆ ಆಗಿರೋದ್ರಿಂದ ನಮಗೆ ಏನಂತಂದರೆ ಗಡ್ಡೆ ಗೆಣಸು ಬೆಳೆಯೋದು ಕೂಡ ನಮಗೆ ಉತ್ತಮ ಆಗಿರುವಂಥ ಮಣ್ಣು ಅಂತಂದರೆ ನಮಗೆ ಹದ ಆಗಿರುವಂಥ ಮಣ್ಣು ಕೂಡ ಬೇಕಾಗುತ್ತೆ. ಹಾಗಾಗಿ ನಮಗೆ ಏನಂತಂದರೆ ಒಂದು ಹೆಕ್ಟರ್ಗೆ ನಾವು 20-25 ಟನ್ ತಿಪ್ಪೆ ಗೊಬ್ಬರ ಹಾಕಿದರೆ ನಮ್ಗೆ ಭಾಳ ನಮಗೆ ಇಳುವರಿ ಕೂಡ ಚೆನ್ನಾಗಿ ಬರುವಂಥ ತಳಿ ಇರೋದ್ರಿಂದ ನಮಗೆ ಪ್ರತಿ ಹೆಕ್ಟರ್ಗೆ 20-25 ಟನ್ ಕೂಡ ನಮಗೆ ತಿಪ್ಪೆ ಗೊಬ್ಬರವನ್ನು ಕೂಡ ನಾವು ಬಳಸಬೇಕು. ಅದರ ಜೊತೆಗೆ ರಾಸಾಯನಿಕ ಗೊಬ್ಬರ ಸಾರಜನಕ, ರಂಜಕ, ಪೊಟ್ಯಾಷಿಯನ್ ಅಂತಂದರೆ ಸಾರಜನಕ 50 ಕಿಲೋಗ್ರಾಮ್, ರಂಜಕ 50 ಕಿಲೋಗ್ರಾಮ್, ಪೊಟ್ಯಾಷ 50 ಕಿಲೋಗ್ರಾಮ್ ಪ್ರತಿ ಹೆಕ್ಟರ್ಗೆ ಇಷ್ಟು ರಾಸಾಯನಿಕಕ್ಕೂ ಕೂಡ ನಾವು ಬಳಸಬೇಕಾಗತ್ತೆ. ಆಮೇಲೆ ಏನಂತಂದರೆ ನಮಗೆ ಯಾವ ರೀತಿ ನಾವು ಈ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬಿತ್ತನೆ ಮಾಡ್ಬೋದು ಬೇಕಂತಂದರೆ ಇಲ್ಲಿ ಬಹಳ ಮುಖ್ಯ. ಆ ಭೂಮಿಯನ್ನು ಚೆನ್ನಾಗಿ ಸಿದ್ಧಪಡಿಸಿ ನಂತರ ಏನಂತಂದರೆ 1.2 ಮತ್ತು 1.2 ಮೀಟರ್ ಅಗಲದ ಮಡಿಗಳನ್ನು ತಯಾರಿಸಿ, ಅಂದರೆ 1.2 × 1.2 ಮೀಟರ್ ಅಗಲದ ಮಡಿಗಳನ್ನು ತಯಾರಿಸಿ ನಂತರ ಅದಕ್ಕೇನು ಶಿಫಾರಸು ಮಾಡಿದ ಪ್ರವೃತ್ತಿ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ, ರಾಸಾಯನಿಕ ಗೊಬ್ಬರ ಮಣ್ಣಿನಲ್ಲಿ ಸೇರಿಸಿ 25 ಸೆಂಟಿಮೀಟರ್ ಅಂತರದಲ್ಲಿ ಹರಿಗಳನ್ನು ಮಾಡಿ ಅದಕ್ಕೆ ಬೀಜಗಳನ್ನು ತೆಳುವಾಗಿ ಬಿತ್ತನೆ ಮಾಡಬೇಕು. ಮೊಳಕೆ ಒಡೆದ ಮೇಲೆ 10 ಸೆಂಟಿಮೀಟ್ರಿಗೆ ಒಂದರಂತೆ ಒಳ್ಳೆಯ ಸಸಿಗಳನ್ನು ಬಿಟ್ಟು ಉಳಿದ ಸಸಿಗಳನ್ನು ನಾವು ಕಿತ್ತುಬಿಡಬೇಕು. ಕಿತ್ತಿ ಬೀಜಗಳ ಮೊಳಕೆ ಒಡೆಯುವವರೆಗೆ ಮಡಿಗಳಿಗೆ ನೀರನ್ನು ತೆಳುವಾಗಿ ಒದಗಿಸುವುದರಿಂದ ನಮಗೆ ಒಳ್ಳೆಯ ಚೆನ್ನಾಗಿ ಮೊಳಕೆ ಬರುತ್ತೆ. ಹಾಗಾಗಿ ಏನಂತಂದರೆ ರೈತ ಬಾಂಧವರು ಇದನ್ನು ಕೂಡ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ನಾವು ಈ ಬೆಳೆಯನ್ನು ಕೂಡ ಈ ರೀತಿಯಾಗಿ ಬಿತ್ತನೆ ಮಾಡಿ ಒಳ್ಳೆಯ ಇಳುವರಿಯನ್ನು ಕೂಡ ತಾವು ಪಡೆಯಬಹುದು. ಆಮೇಲೆ ಏನಂತಂದರೆ ಇಲ್ಲಿ ನಾವು ಬೆಳೆದಲ್ಲದೇ ನೀರಾವರಿ ಮತ್ತು ಅಂತರ್ಬೇಸಾಯವನ್ನು ಕೂಡ ನಾವು ಈ ಬೆಳೆಯಲ್ಲಿ ಕೂಡ ನಾವು ಮಾಡಬಹುದು. ಭೂಮಿ ಏನಂತಂದರೆ ಹವಾಗುಣಕ್ಕನುಸಾರವಾಗಿ 4-5 ದಿನಗಳೊಮ್ಮೆ ನೀರನ್ನು ಒದಗಿಸಬೇಕು. ಭೂಮಿಯನ್ನು ಕಳೆರಹಿತವಾಗಿ ಇಡೋದು ಬಹಳ ಮುಖ್ಯ ಇಲ್ಲಿ. ಯಾಕಂತಂದರೆ ನೀರು ಹಾಕೋದ್ರಿಂದ ನಮಗೇನಾಗುತ್ತೆ, ಒಳ್ಳೆ ತಿಪ್ಪೆ ಗೊಬ್ಬರ ಹಾಕಿರ್ತೀವಿ, ಆಮೇಲೆ ನಾವು ನಾಟಿ ಮಾಡಿಬಿಟ್ಟಿದ್ದೀವಿ, ನಾಟಿ ಮಾಡಿದ ನಮಗೇನಂತಂದರೆ ಇಲ್ಲಿ ನಮಗೆ ಕಸವನ್ನು ಕೂಡ ಜಾಸ್ತಿ ಬರುತ್ತೆ. ಹಾಗಾಗಿ ಕಳೆ ನಿಯಂತ್ರಣ ನೀವು ಕೂಡ ಮಾಡೋದ್ರಿಂದ ಇಲ್ಲಿ ಬಹಳ ನೀಟಾಗಿ ಸಸಿಗಳನ್ನು ಕೂಡ ಇಲ್ಲಿ ಏನಾಗುತ್ತಂದರೆ ನಾವು ತಿಪ್ಪೆ ಗೊಬ್ಬರ ಹೆಚ್ಚಿಗೆ ಹಾಕಿರ್ತೀವಿ ಅಂತಂದಮೇಲೆ ಕಳೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಅದು ಹುಲ್ಲಿನ ಜಾತಿಯ ಕಸ ಆಗಿರಲಿ ಅಥವಾ ಅಗಲವಾದ ಎಲೆಗಳು ಕೂಡ ಜಾಸ್ತಿ ಬರ್ತಾವೆ. ಹಾಗಾಗಿ ನಮಗೆ ನಾವು ಅದನ್ನು ಹ್ಯಾಂಡ್ ವೀಡಿಂಗ್ ಅಂತಂದರೆ ನಾವು ಕೈ ಕಸನೂ ಕೂಡ ಮಾಡ್ಬೋದು. ಅದರ ಜೊತೆಗೆ ನಾವು ಏನಂತಂದರೆ ಕಳೆ ನಿಯಂತ್ರಣಕ್ಕೆ ನಾವು ಕೆಲವೊಂದು ರಾಸಾಯನಿಕಕ್ಕೂ ಕೂಡ ಬಳಸ್ಬೋದು. ಹಾಗಾಗಿ ಏನಂತಂದರೆ ಕಳೆ ನಿಯಂತ್ರಣಕ್ಕೆ ಏನು ಮಾಡಬೇಕು ಅಂತಂದರೆ ಬೀಜ ಬಿತ್ತಿದ ದಿವಸ ಅಥವಾ ಮರುದಿನ 1.5 ಲೀಟರ್ 50 EC ಅಲ್ಲಾಕ್ಲೋರ್ ಅಥವಾ ನಿಮಗೆ 500 ml 23.5 EC ಆಕ್ಸಿಕ್ಲೋರೋಫೆನ್ ಅಥವಾ ಏನಂತಂದರೆ 2.5 ml ಪೆಂಡಾಮಿಥಲಿಯನ್ 30 EC 750 ಲೀಟರ್ ನೀರಿನಲ್ಲಿ ಬೆರೆಸಿ ಭೂಮಿಯ ಮೇಲೆ ಸಿಂಪರಣೆ ಮಾಡಿ ಸಿಂಪರಣೆಯ ನಂತರ ಭೂಮಿಯನ್ನು ತುಳಿಯಬಾರದು. ಅದಕ್ಕೆ ಸಿಂಪರಣೆ ಸಮಯದಲ್ಲಿ ಸಾಕಷ್ಟು ತೇವಾಂಶ ಇರುವಂತೆ ಹಾಗೂ ಹೆಂಟೆಗಳು ಇರದಂತೆ ಎಚ್ಚರ ವಹಿಸಿ ಬೀಜಗಳಿಂದ ವೃದ್ಧಿಯಾಗುವ ಕಳೆಗಳನ್ನೆಲ್ಲ ಹತೋಟಿ ಮಾಡಬಹುದು. ಹಾಗಾಗಿ ನಾವು ಇದರ ಒಂದು ಕೆಮಿಕಲ್ ಮೆಥಡ್ದಿಂದನೂ ಕಂಟ್ರೋಲ್ ಮಾಡ್ಬೋದು, ಆಮೇಲೆ ಕಳೆ ನಿಯಂತ್ರಣ ಏನಂತಂದರೆ ಕೈಯಿಂದ ಕಸ ತೆಗೆಯೋದ್ರಿಂದನೂ ಕೂಡ ನಾವು ಮಾಡ್ಬೋದು. ಹಾಗಾಗಿ ಏನಂತಂದರೆ ಇದನ್ನು ಕೂಡ ಇಲ್ಲಿ ಕಸ ಒಂದು ಜಾಸ್ತಿ ಬರುತ್ತೆ ಈ ಬೆಳೆಯಲ್ಲಿ, ಹಾಗಾಗಿ ಇದನ್ನು ಕಳೆ ನಿಯಂತ್ರಣ ಮಾಡಿದ್ರೆ ನಮಗೆ ಒಳ್ಳೆಯ ಇಳುವರಿಯನ್ನು ಪಡೆಯೋದು, ಒಳ್ಳೆಯ ಆದಾಯವನ್ನು ಕೂಡ ನಾವು ಇತ್ತೀಚಿನ ದಿನಮಾನಗಳಲ್ಲಿ ಪಡೆಯಬಹುದು. ಆಮೇಲೆ ಏನಂತಂದರೆ ಈ ಬೆಳೆಗಳನ್ನು ಬೆಳೀತಾ ಇರ್ತೀವಿ ನಾವು, ಬೆಳೆಗಳನ್ನು ಬೆಳೆಯೋದು ಇಲ್ಲಿ ಎಲ್ಲವರೆಗೆ ರೈತರು ಮಾಡ್ತಾ ಇರ್ತಾರೆ. ರೈತರಿಗೆ ಸ್ವಲ್ಪ ಸಮಸ್ಯೆ ಏನಂತಂದರೆ ರೋಗದ ಮತ್ತು ಕೀಟದ ಬಾಧೆಗಳನ್ನು ಕೂಡ ಸ್ವಲ್ಪ ಸಸ್ಯ ಸಂರಕ್ಷಣೆ ಮಾಡೋದು ಕಡೆಗೆ ರೈತರಿಗೆ ಸ್ವಲ್ಪ ವಿನಾಕಾರಣ ಸ್ವಲ್ಪ ಖರ್ಚು ಮಾಡ್ತಾ ಇರ್ತಾರೆ. ಹಾಗಾಗಿ ಏನಂತಂದರೆ ಇದರಲ್ಲಿ ಬರುವಂಥ ಕೀಟಗಳು ಯಾವ್ಯಾವು ಅಂತ ಸ್ವಲ್ಪ ಒಂದೆರಡು ಕೀಟ ಮತ್ತು ಹೆಚ್ಚಿಗೆ ಮತ್ತು ಒಂದೆರಡು ರೋಗ ಅಷ್ಟೇ ಬರ್ತಾವೆ. ಹಾಗಾಗಿ ಇದು ಒಂದು ಸ್ವಲ್ಪ ನೀವು ನಿಯಂತ್ರಣ ಮಾಡಿದ್ದೇ ಆದರೆ ನಿಮಗೆ ಒಳ್ಳೆಯ ಇಳುವರಿ ಪಡೆದು ಆದಾಯವನ್ನು ಕೂಡ ತಾವು ತರಬಲ್ಲುವಂಥ ಒಂದು ಬೆಳೆಯಾಗಿರೋದ್ರಿಂದ ಇಲ್ಲಿ ಏನಾಗುತ್ತಂದರೆ ಬಹುಮುಖ್ಯವಾಗಿ ಜಿಗಿ ಹುಳ ಬರ್ತಾವೆ. ಇಲ್ಲಿ ಜಿಗಿ ಹುಳು ಬರ್ತಾವೆ, ಅದು ಯಾವ ರೀತಿಯಾಗಿ ಹಾನಿ ಮಾಡ್ತಾವೆ ಅಂತಂದರೆ ಜಿಗಿ ಹುಳುಗಳು ಏನು ಮಾಡ್ತಾವೆ, ಎಲೆಯದಿಂದ ರಸವನ್ನು ಹೀರುತ್ತವೆ. ಅಂತಹ ಎಲೆಗಳು ಹಳದಿಯಾಗಿ ಅದು ಏನು ಆಗುತ್ತಂದರೆ ಮುಂದೆ ಅದು ಒಣಗಿ ಆ ಬೆಳೆಯನ್ನು ಕೂಡ ನಮಗೆ ಲಾಸ್ ಆಗುತ್ತೆ. ಹಾಗಾಗಿ ಇಂಥವು ಏನಾದರೂ ಲಕ್ಷಣಗಳು ಕಂಡಾಗ, ಕೀಟಬಾಧೆ ಬಂದಾಗ ನೀವು ಏನು ಮಾಡಬೇಕಂದ್ರೆ 2 ml ನಿಮ್ಮೆಲಾಥಿಯನ್ 50 EC ಅಥವಾ ನಿಮಗೆ 4 g ಕಾರ್ಬರಿಲ್ ಅನ್ನು 1 ಲೀಟರ್ ನೀರಿನಲ್ಲಿ ಕರಗಿಸಿ ಬಿತ್ತನೆಯಾದ 4 ವಾರಗಳ ನಂತರ ನೀವು ಸಿಂಪರಣೆ ಮಾಡಿದರೆ ಈ ಥರ ನೀವು ಹತೋಟಿ ಕ್ರಮಗಳನ್ನು ಕೂಡ ತಾವು ಈ ಕೀಟದ ಹತೋಟಿಯನ್ನು ಕೂಡ ನೀವು ನಿಭಾಯಿಸಬಹುದು. ಆಮೇಲೆ ಇನ್ನೊಂದು ಏನಂತಂದರೆ ಈ ಕೀಟಗಳ ಬಾಧೆ ಬಂದಾಗ ನಿಮಗೆ 7-8 ದಿನ ಇದೇ ಸಿಂಪರಣೆ ಇನ್ನೊಂದು ಸಲ ನೀವು ಮಾಡಿದ್ದೇ ಆದರೆ ನಿಮಗೆ ಹತೋಟಿಯಲ್ಲಿನೂ ಕೂಡ ಬರ್ತಾವೆ. ಹಾಗಾಗಿ ನಿಮಗೆ ಏನು ಬರುತ್ತೆ ಇದರಲ್ಲಿ ಏನು ಬಂದರೆ ನಿಮಗೆ ಏನು ಮಾಡುತ್ತಂತಂದರೆ ಅದು ಏನುಗಳು ಎಲೆಯ ಕೆಳಭಾಗದ ಮತ್ತು ಎಲೆಯ ಕಾಂಡಗಳಿಂದ ರಸ ಇರ್ತವೆ. ಬಾಧೆಗಳಾದ ಗಿಡಗಳು ಸೊರಗಿ ಒಣಗುತ್ತವೆ. ಆಮೇಲೆ ಏನಂತಂದರೆ ಕಪ್ಪು ಬೂಸ್ಟ್ ಕೂಡ ಬೆಳವಣಿಗೆ ಕೂಡ ಆಗುತ್ತೆ. ಆಗೋದ್ರಿಂದ ಏನು ಮಾಡಬೇಕು, ನಿಮಗೆ ಅಸಿಪೇಟ್ ಪ್ರತಿ ಲೀಟರ್ ನೀರಿಗೆ ನೀವು 2 g ಹಾಕಿ ಸಿಂಪರಣೆ ಮಾಡಿದ್ದೆ ಆದರೆ ನೀವು ಏನು ಕೂಡ ನೀವು ಕಡಿಮೆ ಮಾಡಬಹುದು. ಆಮೇಲೆ ಇನ್ನೊಂದಾಗಿ ನಿಮಗೆ ಬಹುಮುಖ್ಯವಾಗಿ ಏನಂತಂದರೆ ಇಲ್ಲಿ ರೋಗದ ಬಾಧೆ, ಇದರ ಜೊತೆಗೆ ಈ ಕೀಟದ ಜೊತೆಗೆ ರೋಗನೂ ಕೂಡ ಬರುತ್ತೆ. ಎಲೆ ಚುಕ್ಕಿ ರೋಗ ಬರುತ್ತೆ. ಅದು ಯಾವ ಥರ ಲಕ್ಷಣಗಳು ಇರ್ತವೆ ಅಂತಂದರೆ ವೃತ್ತಾಕಾರದ ಅಥವಾ ವಕ್ರಾಕಾರದ ಚುಕ್ಕೆಗಳು ಎಲೆಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ನಂತರ ಚುಕ್ಕೆಗಳು ಅದಕ್ಕೆ ಸ್ವಲ್ಪ ವೃದ್ಧಿಗೊಂಡು ಎಲೆ ಪೂರ್ತಿ ಆವರಿಸಿ ಒಣಗಿಬಿಡುತ್ತೆ. ಹಾಗಾಗಿ ಏನಂತ ಈ ಥರ ನಿಮಗೆ ಲಕ್ಷಣ ಕಂಡು ಬಂದಾಗ ನೀವು ನಿರ್ವಹಣಾ ಕ್ರಮಗಳನ್ನು ಯಾವ ರೀತಿ ತಗೋಬೇಕಂದರೆ ರೋಗದ ಲಕ್ಷಣಗಳು ನಿಮಗೆ ತಕ್ಷಣ ಕಂಡು ಬಂದಾಗ ಪ್ರತಿ ಲೀಟರ್ ನೀರಿಗೆ 3 g ತಾಮ್ರದ ಆಕ್ಸಿಕ್ಲೋರೈಡ್ ಬೆರೆಸಿ ಸಿಂಪರಣೆ ಮಾಡಬೇಕು. ಆಮೇಲೆ ಏನಂತಂದರೆ ಇದೇ ರೀತಿಯಾಗಿ ನಿಮಗೆ ಮತ್ತೆ ಕಂಡು ಬಂದಾಗ ಏನು ಮಾಡಬೇಕು, ಮ್ಯಾಂಕೋಜೆ ಬಂತ ಹೇಳ್ತೀವಿ 75 WP ಅಥವಾ ನಿಮಗೆ 2 g ಕ್ಲೋರಾಂಥಿನಿಲ್ ಅದನ್ನು ಕೂಡ ನೀವು ಸಿಂಪರಣೆ ಮಾಡೋದ್ರಿಂದ ರೋಗದ ಲಕ್ಷಣವನ್ನು ಕೂಡ ನೀವು ಹೋಗಲಾಡಿಸಬಹುದು. ಇದರ ಜೊತೆಗೆ ಎಲೆ ಸುಳ್ಳು ರೋಗವನ್ನು ಕೂಡ ಬರ್ತದೆ. ಇದು ಕೂಡ ವೃತ್ತಾಕಾರದ ಕಂದು ಬಣ್ಣ ಚುಕ್ಕೆ ಎಲೆಗಳ ಮೇಲೆ ಕಾಣಿಸಿಕೊಳ್ಳುತ್ತವೆ. ನಂತರ ಒಂದಕ್ಕೊಂದು ಸೇರಿಕೊಂಡು ಎಲೆಗಳು ಕೂಡ ಒಣಗುತ್ತವೆ. ಹಾಗಾಗಿ ಏನಂತಂದರೆ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಮ್ಯಾಂಕೋಜೆಬ್ ಅದನ್ನು ಸಿಂಪಡಣೆ ಮಾಡೋದ್ರಿಂದ ಇದನ್ನು ಕೂಡ ನೀವು ತಡೆಗಟ್ಟಬಹುದು. ಇನ್ನೊಂದು ಏನಂತಂದರೆ ಬಹುಮುಖ್ಯವಾಗಿ ಬೂದು ರೋಗ ಕೂಡ ಚಳಿಗಾಲ ಇರೋದ್ರಿಂದ ಬೂದು ರೋಗ ಕೂಡ ಬರುತ್ತೆ. ಬಿಳಿ ಬೂದು ರೋಗ ಬಣ್ಣದ ಭಾಗಗಳು ಎಲೆಗಳ ಮೇಲೆ ಕಾಣಿಸಿಕೊಂಡು ನಂತರ ಎಲೆಗಳು ಒಣಗುತ್ತವೆ. ಇದು ಕೂಡ ಅದೇ ರೀತಿ ಆದಾಗ ನೀವು ಏನು ಮಾಡಬೇಕು, ಪ್ರತಿ ಲೀಟರ್ ನೀರಿಗೆ 3 ಗ್ರಾಂ 80 ನೀರಿನಲ್ಲಿ ಕರಗುವ ಗಂಧಕವನ್ನು ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಈ ಬೂದು ರೋಗವನ್ನು ಕೂಡ ನೀವು ಹತೋಟಿ ಮಾಡಬಹುದು. ಹಾಗಾಗಿ ಇವೆಲ್ಲ ಸಸ್ಯ ಸಂರಕ್ಷಣೆ ಮತ್ತು ಕೀಟ ಸಂರಕ್ಷಣೆ ಕೂಡ ಮಾಡಿದಾಗೆ ಮುಂದೆ ಏನಂತಂದರೆ ಬಿತ್ತಿದ 3-4 ತಿಂಗಳ ನಂತರ ಬೆಳೆ ಕೊಯ್ಲಿಗೆ ಬರುವುದು ಬಹಳ ಮುಖ್ಯ. ಇಲ್ಲಿ ಏನಾಗುತ್ತೆ ಅಂದರೆ ಪ್ರತಿ ಹೆಕ್ಟರ್ನಿಂದ ನೀವು ಇದೆಲ್ಲ ನೀವು ನೀಟಾಗಿ ಮಾಡಿದ್ದೇ ಆದರೆ 1 ಹೆಕ್ಟರ್ಗೆ ನಿಮಗೆ 15-20 ಟನ್ ಇಳುವರಿಯನ್ನು ಕೂಡ ತಾವು ಪಡೆಯಬಹುದು. ಹಾಗಾಗಿ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಭಾಗದಲ್ಲಿ ಗಜ್ಜರಿ ಕೂಡ ಬಹುಮುಖ್ಯವಾಗಿರುವಂಥ ಬೆಳೆಯನ್ನು ಕೂಡ ನೀವು ಬೆಳೆದು ಆರ್ಥಿಕ ಲಾಭವನ್ನು ಹೊಂದ್ರಿ. ಆಮೇಲೆ ಏನಂತಂದರೆ ವಿವಿಧ ತರಕಾರಿಗಳಲ್ಲಿ ಇದು ಒಂದು ಕೂಡ ಬಹುಮುಖ್ಯವಾಗಿರೋದ್ರಿಂದ ಈ ಬೆಳೆಗಳನ್ನು ಕೂಡ ನೀವು ಮಾಡಿದರೆ ನಿಮಗೆ ಒಳ್ಳೆಯ ಆದಾಯನ ಬರ್ತಂತ ಹೇಳ್ತಾ ನನಗಿಲ್ಲಿ ಮಾತಾಡೋಕೆ ಅವಕಾಶ. ತಮಗೆಲ್ಲರಿಗೂ ಒಂದಿಷ್ಟು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಏನಾದರೂ ನಿಮಗೆ ಮಾಹಿತಿ ಬೇಕಾಗಿದ್ದರೆ, ನಿಮಗೆ ಬೆಳೆಯನ್ನು ಬೆಳೆಯೋಕ್ಕಿಂತ ಪೂರ್ವದಲ್ಲಿ ನಿಮಗೇನಾದರೂ ಮಾಹಿತಿ ಬೇಕಾಗಿದ್ದಾದರೆ ನಮ್ಮ ದೂರವಾಣಿ ಸಂಖ್ಯೆಯನ್ನು ತಾವು ಸಂಪರ್ಕಿಸಿ ಅಂತ ಹೇಳ್ತಾ ನನ್ನ ದೂರವಾಣಿ ಸಂಖ್ಯೆ 9880252512 9880252512 ಅರವಿಂದ್ ರಾಠೋಡ್, ತೋಟಗಾರಿಕೆ ವಿಜ್ಞಾನಿಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ, ಲಿಂಗ್ಸೂರು. ತಮಗೇನಾದರೂ ಮಾಹಿತಿ ಇದ್ದರೆ ತಾವು ಕರೆ ಮಾಡಿ ತಿಳ್ಕೋಬಹುದು. ಧನ್ಯವಾದಗಳು, ನಮಸ್ಕಾರ. ರೈತ ಬಂಧವರು, ಇದುವರೆಗೆ ಗೆಜ್ಜರಿ ಬೇಸಾಯದ ತಾಂತ್ರಿಕತೆ ಈ ಕುರಿತು ಲಿಂಗಸ್ಗೂರು ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ಅರವಿಂದ್ ರಾಠೋಡ್ ಅವರಿಂದ ಮಾಹಿತಿಯನ್ನು ಆಲಿಸಿದರೆ. ರೈತ ಬಂಧವರೇ, ಈಗ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ. ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ. ಹಮ್ನೆ ಫಸಲ್ ಭೀಮಾ ಯೋಜನಾ ಅಧಿಕ ಪ್ರಭಾವಿ ಬನಾಯ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯ. ವಿಶ್ವಾಸ ಹೆಚ್ಚಾಗುತ್ತೆ ಸವಲತ್ತುಗಳು ಹೆಚ್ಚಾದಾಗ. ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ. ಮಾಜಿ ಪಾಲಿಸಿ ಮಾಜಾ ಹತ್ತಿ. ವಿಶ್ವಾಸ ಹೆಚ್ಚಾಗುತ್ತದೆ ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ. ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ. ಎನ್ ಪಾಲಿಸಿ ಎನ್ ಕೈಯಲ್. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ. ರೈತ ಬಂಧುಗಳಿಗೆ ಈಗ ಕೇಳೋಣ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 31-32 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 16-17 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 72-74% ಮತ್ತು ಕನಿಷ್ಠ ಆರ್ದ್ರತೆ 35-37% ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ 2-3 ಕಿಲೋಮೀಟರ್ ಪ್ರತಿ ಘಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡಲಾಗಿದೆ. ಇನ್ನು ರೈತ ಬಾಂಧವರಿಗೆ ತಿಳಿಪಡಿಸುವುದೇನೆಂದರೆ, ನೀರಾವರಿ ಸೌಲಭ್ಯವಿದ್ದಲ್ಲಿ ಕಡಲೆ ಅಥವಾ ಜೋಳ ರಾಶಿಯಾದ ನಂತರ ಕಲ್ಲಂಗಡಿ ಬೆಳೆಯುವುದರಿಂದ ಉತ್ತಮ ಆದಾಯ ಪಡೆಯಬಹುದು. ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡು ಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಸಿ. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಯಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದ್ದು, ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಈಗಾಗಲೇ ಕಟಾವು ಮಾಡಿದ ಬಿತ್ತನೆ ಬೀಜಗಳನ್ನು ಸರಿಯಾಗಿ ಒಣಗಿಸಬೇಕು. ಅಂದರೆ ಏಕದಳ ಧಾನ್ಯಗಳು ತೇವಾಂಶ 11%, ದ್ವಿದಳ ಧಾನ್ಯಗಳ ತೇವಾಂಶ 9%, ಎಣ್ಣೆ ಕಾಳುಗಳು 8% ಹಾಗೂ ತರಕಾರಿ ಬೀಜಗಳು 5-6% ಇದರಿಂದ ಹೆಚ್ಚು ದಿನ ಬೀಜಗಳನ್ನು ಸಂರಕ್ಷಣೆ ಮಾಡಬಹುದು, ಜೊತೆಗೆ ಉಗ್ರಾಣದ ಕೀಟಬಾಧೆಯನ್ನು ತಪ್ಪಿಸಬಹುದು. ಇನ್ನು ಮುಂಚಿತವಾಗಿ ಬಿತ್ತಿದ ಜೋಳವು ಕಟಾವಿನ ಹಂತದಲ್ಲಿದ್ದು ಹವಾಮಾನ ಮುನ್ಸೂಚನೆ ಅನುಗುಣವಾಗಿ ಆದ್ಯತೆಯ ಮೇರೆಗೆ ಕಟಾವು ಮಾಡಬೇಕು. ಮುಂಚಿತವಾಗಿ ಬಿತ್ತಿದ ಕಡಲೆ ಬೆಳೆಯು ಕಟಾವಿಗೆ ಬಂದಿದ್ದು ತಾಪಮಾನ ಅಧಿಕವಾಗುತ್ತಿರುವುದರಿಂದ ಕಾಯಿ ಉದುರುವುದನ್ನು ತಡೆಯಲು ಬೆಳಗಿನ ಸಮಯದಲ್ಲಿ ಕಟಾವು ಮಾಡಬೇಕು. ಇನ್ನು ನಾಟಿ ಮಾಡುವ ಪೂರ್ವದಲ್ಲಿ ಭತ್ತದ ಸಸಿಯ ಬೇರುಗಳನ್ನು ಅಜೋಸ್ಪಿರಿಲಂ ಅಣುಜೀವಿ ದ್ರಾವಣದಲ್ಲಿ 15-20 ನಿಮಿಷಗಳ ಕಾಲ ಅದ್ದಿ ನಾಟಿ ಮಾಡುವುದರಿಂದ ಭತ್ತಕ್ಕೆ ಶಿಫಾರಸು ಮಾಡಿದ ಸಾರ್ವಜನಿಕದ 25% ಕಡಿಮೆ ಮಾಡಬಹುದು. ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಇನ್ನು ರೈತರಿಗೆ ತಿಳಿಪಡಿಸುವುದೇನೆಂದರೆ, ತೊಗರಿ ಬೀಜವನ್ನು ಒಣಗಿಸಿದ ಮೇಲೆ ಹೊಂಗೆ ಅಥವಾ ಔಡಲ 10 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಎಣ್ಣೆಯಿಂದ ಬೀಜೋಪಚಾರ ಮಾಡಿದ ನಂತರ ಉಗ್ರಾಣದಲ್ಲಿ ಸಂಗ್ರಹಿಸಿಡುವುದರಿಂದ ಮುಂದೆ ಧಾನ್ಯಗಳಿಗೆ ಬರುವ ಬುರಿಬುರಿ ಕೀಟದ ಬಾಧೆಯನ್ನು ತಡೆಗಟ್ಟಬಹುದು. ಈಗಾಗಲೇ ಕೊಯ್ಲು ಮಾಡಿದ ತೊಗರಿಯನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿದ ನಂತರ ಗೋಣಿ ಚೀಲದಲ್ಲಿ ಶೇಖರಿಸಿ ಇಡಬೇಕು. ಬದನೆಯಲ್ಲಿ ಹಣ್ಣು ಕೊರವಿನ ಹುಳುವಿನ ಹತೋಟಿಗಾಗಿ 0.2 ಗ್ರಾಂ ಇಮಾಮಿಕ್ಯುನ್ ಬೆಂಜುಯೇಟ್ 5 HG ಅಥವಾ 0.20 ಮಿಲಿಲೀಟರ್ ಸ್ಪೈನೋಸೇಡ್ 45 SC ಅಥವಾ 0.2 ಮಿಲಿಲೀಟರ್ ಕ್ಲೋರಾನ್ ಎಂಟರ್ನಲ್ಲಿ ಪ್ರೋಲ್ 18.5 SCಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಮಾವು ಹೂ ಬಿಡುವ ಹಂತದಲ್ಲಿರುವಾಗ ಮ್ಯಾಂಗೋ ಸ್ಪೆಷಲ್ 5 ಗ್ರಾಮನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡಕ್ಕೆ ಸಿಂಪಡಿಸುವುದರಿಂದ ಮಾವಿನಲ್ಲಿ ಇಳುವರಿ ಹೆಚ್ಚುವುದಲ್ಲದೆ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡೆಯಬಹುದು. ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಪ್ರಸ್ತುತ ಮಳೆಯ ಅವಕಾಶ ಕಡಿಮೆ ಇರುವುದರಿಂದ ಆದಷ್ಟು ಬೇಗನೆ ಕಟಾವು ಮಾಡಿ ಬಿಸಿಲಿನಲ್ಲಿ ಒಣಗಿಸಬೇಕು. ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು 3 ತಿಂಗಳಿಗೊಮ್ಮೆ ಬೇರೆ ಬೇರೆ ಜಂತುನಾಶಕ ಔಷಧಿ ಕುಡಿಸುವುದರಿಂದ ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಎಳೆಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರುಳುಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರ್ತದೆ. ನುಗ್ಗೆಸೊಪ್ಪನ್ನು ಜಾನುವಾರುಗಳಿಗೆ ಆಹಾರವಾಗಿ ಉಪಯೋಗಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವುದಲ್ಲದೆ ಹಾಗೂ ಹಾಲಿನ ಗುಣಮಟ್ಟವು ಕೂಡ ಸುಧಾರಿಸುತ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಆಲಿಸಿದರೆ ರೈತ ಬಾಂಧವರೇ, ಈಗ ಪೇಟೆಯ ದಾಣೆ ಲಿಂಗಸ್ಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆಯ ದಾಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಹೀಗಿದೆ. ಸಜ್ಜೆ ಕನಿಷ್ಠ 2520 ರೂಪಾಯಿಗಳಿಂದ ಗರಿಷ್ಠ 2670 ರೂಪಾಯಿಗಳು. ಕಡಲೆ 5750 ರೂಪಾಯಿಗಳಿಂದ 6350 ರೂಪಾಯಿಗಳು. ಜೋಳ 2100 ರೂಪಾಯಿಗಳಿಂದ 2300 ರೂಪಾಯಿಗಳು. ತೊಗರಿ 6700 ರೂಪಾಯಿಗಳಿಂದ 7550 ರೂಪಾಯಿಗಳು. ರೈತ ಬಾಂಧವರು, ಇದುವರೆಗೆ ಲಿಂಗಸ್ಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆಯ ದಾಣೆಯನ್ನು ಕೇಳಿದರೆ. ರೈತ ಬಾಂಧವರೇ, ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಫತೇಪುರ ಗ್ರಾಮದ ಅಕ್ಕಮ್ಮ ಅವರ ರೊಟ್ಟಿ ಉದ್ಯಮದ ಅನುಭವಗಳನ್ನು ಕೇಳಬಹುದು. ಹಾಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಪೇಟೆಯ ದಾಣೆ ಕೂಡ ಮೂಡಿಬರಲಿದೆ ನಾಳಿನ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ. ಇದಾಗಿತ್ತು ರೈತ ಬಾಂಧವರ ಇವತ್ತಿನ ಕೃಷಿ ರಂಗ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಮಾಲಿಂಗ ಸರ್ಕಾರ.

ತಳುಪ ಬಾರದ ಗುರು ದೈವ ದರ್ಶಕ ಸೋತು ಕೊಲ್ಲ ಬಾರದ ಕೀಳ ಪ್ರಾಣಿಗಳನ್ನೇ ಕೊಂದು ತಳುಪ ಬಾರದ ಗುರು ಕಳಿಸಬಾರದ ಲೋಕದ ಪವಾದಗಳನ್ನೊತ್ತು ತೊಳಲು ತಿರ್ಪದು ನೀನೆ ತೊಳಲು ತಿರ್ಪದು ನೀನೆ ಕಂಡು ಕಂಡು ಪುರಹರ ನಿನಗೆನ್ನು ಭಯವಾಗದೆ ಪರಿಭವ ಮಾಡಬಾರದ ಪಾಪಗಳನ್ನೇ ಮೋಯಿಸಿ ಮಾಡಿ ಕೂಡಬಾರದ ಕಾಮಿನಿ ಯಾರ ಕೂಡಿ ಮಾಡಬಾರದ ಹಾಡಬಾರದ ಪಾರ ದೂಷಣಗಳ ನಾಡಿ ಕೋಡಿಯಪ್ಪದು ನೀನೆ ಕೋಡಿಯಪ್ಪದು ನೀನೆ ಕಂಡು ಕಂಡು ಪುರಹರ ನಿನಗೆನ್ನು ಭಯಬಾರದೆ ಪರಿಭವ ಎನಿ ದಿವ ನಗ ಪ್ಯಾಸಗಿದರು ಎನ್ನನ್ನು ಬಿಟ್ಟು ವನಿಗನಗತಿ ಇಲ್ಲದುದರಮ್ಮು ನಾನು ಎನಿ ದಿವ ನಗ ಪ್ಯಾಸಗಿದರು ಎನ್ನನ್ನು ಬಿಟ್ಟು ವನಿಗನ ಅನಿತಿ ನೋಡಿಸಿ ಮುಕ್ತಿ ಗೂಡಬೇಕೆಂಬ ನಿನ್ನ ಮನದಾಶಯ ನೀನೆ ಮನದಾಶಯ ನೀನೆ ಕಂಡು ಹರ ನಿನಗೆ ಪರಿಪೂರ್ಣ ಗುರು ಸಿದ್ಧನಾದ ನೀ ತಾನೆ ಮರೆಯನಾಲಿಸಿ ನೀ ಕರುಣಿ ದೋಳಿನ್ನು ಪರಿಪೂರ್ಣ ಮರೆದಿರು ಭಕ್ತವ ಫಲ ನೆಂಬದಿರು ನಾನು ನೆರವದೆಂಬದು ನೀನೆ ನೆರವದೆಂಬದು ನೀನೆ ಕಂಡು ಕಂಡು ಪುರಹರ ಬಾಯದೊಳು ಡಂಭವ ಬಿಡು ಬಾಯದೊಳು ಡಂಭವ ಮನಸದೊಳ ಎಡಬಿಡದಿರು ಶಂಭುವ ಬಿಡು ಬಾಯದೊಳು ಡಂಭವ ಒಡಲೊಳು ವಂಚಿಸಿ ಹೊರಗನೆ ಕೀರ್ತಿಯ ವರಜನೆ ಕೀರ್ತಿಯ ಪಡಿದರ ಶಿವಾನಿ ನಾಗಲಿ ವಾನಿ ಮಾಡುಬಾಯ ಜನಮೆಚ್ಚಿ ನಡೆಕೊಂಡರೆ